ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲು ಮತ್ತೊಮ್ಮೆ ಕೇಂದ್ರಕ್ಕೆ ಶಿಫಾರಸು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ರಾಜ್ಯದೆಲ್ಲೆಡೆ ಸ್ವಸ್ಥ ನಾರಿ ಸಶಕ್ತ ಪರಿವಾರ ಅಭಿಯಾನ, ಕ್ಷಯಮುಕ್ತ ಭಾರತಕ್ಕೆ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ರಾಜ್ಯಕ್ಕೆ ಬಾಕಿ ಇರುವ ಯೂರಿಯಾ ತ್ವರಿತ ಬಿಡುಗಡೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ. ಮತ್ತು ಧರ್ಮಸ್ಥಳದ ಬಂಗ್ಲೆಗುಡ್ಡ ಪ್ರದೇಶದಲ್ಲಿ ಎಸ್ಐಟಿಯಿಂದ ಮತ್ತೆ ಉತ್ಖನನ, ಮೂಳೆ ಮಣ್ಣು ಸಂಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಬೆಂಗಳೂರು, ಈಗ ಸಮಯ 6:50. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ನಾಗೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಾಪ ಎಚ್ ಗೌಡ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಘಟಕರಿಂದ ಸೋಬಾನೆ ಪದ ಪ್ರಸಾರವಾಗುವುದು. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಮಗ್ರ ಬೇಸಾಯ ಪದ್ಧತಿಯಲ್ಲಿ ನಾವು ಹಲವಾರು ಕೃಷಿಯ ಉಪಕಸಬುಗಳನ್ನು ನಾವು ಕೇಳ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ ಮತ್ತು ನೋಡ್ತಾ ಇದ್ದೇವೆ. ಸಾಕಷ್ಟು ಕಡೆ ಅನೇಕ ರೈತರು ತಮ್ಮ ಹೊಲದಲ್ಲಿ ಉಪಕಸಬನ್ನು ಮಾಡಿಕೊಂಡು ಕೃಷಿಯ ಮುಖ್ಯ ಕಸುಬಿಗಿಂತ ಉಪಕಸಬನ್ನೇ ಮುಖ್ಯ ಕಸುಬನ್ನಾಗಿ ಆಯ್ಕೆ ಮಾಡಿಕೊಂಡು ಲಾಭವನ್ನು ಗಳಿಸ್ತಾ ಇದ್ದಾರೆ ಮತ್ತು ತಮ್ಮ ಒಂದು ಉದ್ಯೋಗ ಕೂಡ ಅವರ ಕೈ ಹಿಡಿದಿದೆ. ಹಾಗಿದ್ರೆ ಬನ್ನಿ, ಅಂಥ ಒಬ್ಬ ರೈತರು ಮತ್ತು ಸಾಫ್ಟ್ವೇರ್ ಇಂಜಿನಿಯರು ಆಗಿರುವ ಒಬ್ಬ ವ್ಯಕ್ತಿಗಳನ್ನು ನಾವಿವತ್ತು ತಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ತಮಗೆ ಇವ್ರ ಬಗ್ಗೆ ಈಗಾಗಲೇ ಗೊತ್ತಿರ್ಬೋದು, ಇವರು ಸಾಕಷ್ಟು ಜನಕ್ಕೆ ಈಗಾಗಲೇ ಚಿರಪರಿಚಯ ಇದ್ದಾರೆ. ಹಾಗಿದ್ರೆ ಬನ್ನಿ, ಇವರ ಪರಿಚಯ ಮಾಡಿಕೊಳ್ಳೋಣ. ನಮಸ್ಕಾರ, ಹೆಸರು ಹೇಳಿ ಸರ್. ತಾವು ಯಾರು? ನನ್ನ ಹೆಸರು ನಾಗೇಶ್. ನಾನು IBM ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. 22 ಕಾಲ ಸತತವಾಗಿ IT ಸಾಫ್ಟ್ವೇರ್ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಇವಾಗಲೂ ಮಾಡ್ತಾ ಇದ್ದೀನಿ ನಿರಂತರವಾಗಿ. ಅದರ ಜೊತೆಗೆ ನಾನು ವ್ಯವಸಾಯ, ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಫಿಶರಿ ಚಿಕ್ಕ ಮಟ್ಟದಲ್ಲಿ ನಾನು ಮಾಡ್ತಾ ಇದ್ದೀನಿ. ನಾನು ಒಂದು 30 ಜಮೀನು ಇರೋದ್ರಿಂದ ಸೊ ಇದನ್ನು ನಾನು ಉಪಕಸಬಾಗಿ ಮಾಡ್ತಾ ಇದ್ದೀನಿ. ಅಂದ್ರೆ ನೀವು ಮೂಲವಾಗಿ ನೀವು ಕೃಷಿಕರೇ? ಕೃಷಿಕರೇ ಮೂಲವಾಗಿ. ಹಿರಿಯರು? ಹಿರಿಯರು ನಮ್ಮ ತಂದೆ ಕೃಷಿಕರೇ. ನಾನು ವಿದ್ಯಾಭ್ಯಾಸ ಮಾಡಿದ್ರಿಂದ, ನಾನು MTech ಪದವೀಧರ ಆಗಿದ್ದರಿಂದ ನನಗೆ ಒಳ್ಳೆಯ ಒಂದು IBM ಅಲ್ಲಿ ಕೆಲಸ ಸಿಕ್ಕಿದ ತಕ್ಷಣ ನಾನು ಅದ್ರ ಜೊತೆ ಇದು ಬಿಡಬಾರ್ದು, ನಾನು ಕೃಷಿ ಮೂಲ ಇರೋದ್ರಿಂದ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನನ್ನ ಕೆಲಸ ಇದರಲ್ಲಿ ಶನಿವಾರ ಭಾನುವಾರ ಸ್ವಲ್ಪ ಬಿಡುವಿನ ಟೈಮಲ್ಲಿ ಹೋಗಿ ಈ ಥರ ನಿಧಾನಕ್ಕೆ ಶುರು ಮಾಡ್ಕೊಂಬಂದೆ. ನಾನು ಮೂಲತಃ IBM ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾ ಇರೋದ್ರಿಂದ ನನಗೆ ತುಂಬ ಅವಕಾಶಗಳು ಸಿಕ್ಕಿದ್ವು. ತುಂಬ ಹೊರದೇಶಗಳಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡೋದು, IT ಕೆಲಸಗಳ ಜೊತೆ ಅಲ್ಲಿ ಹೋದಾಗ ಅಲ್ಲಿ ಡೈರಿಗಳು, ಅಲ್ಲಿ ಯಾವ ಥರ ಕೃಷಿ ಮಾಡ್ತಾರೆ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಈ ಥರ ತುಂಬ ನನಗೆ ನೋಡೋ ಅವಕಾಶಗಳು ಸಿಕ್ತು. ಹೌದು ಹೌದು ಹೌದು ಹೌದು. ಹಾಗೆ ಹೋಗಿದಾಗ ನನಗೆ ಅದೇ ಥರ ಒಂದು ಸೂಪರ್ ಮಾರ್ಕೆಟಲ್ಲಿ ನಾನು ಸಿಡ್ನಿಲಿ ನಾನು A2 ಮಿಲ್ಕ್ ಅನ್ನೋ ಒಂದು ಡಬ್ಬ ನೋಡಿದಾಗ ನನಗೆ ಏನಿದೆ A2 ಮಿಲ್ಕ್ ಅನ್ನೋದು ನನಗೆ ಒಂಥರ ಡಿಫ್ರೆನ್ಸ್ ಅನ್ನಿಸ್ದಾಗ ನಾನು ಗೂಗಲಲ್ಲಿ ತುಂಬ ಡೀಟೇಲ್ ಆಗಿ ಏನಿದೆ A2 ಮಿಲ್ಕು ಅಂತ ಒಂಚೂರು ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಗೊತ್ತಾಯಿತು, ಹಾಲಿನಲ್ಲೂ ಎರಡು ವಿಧ ಇದೆ, ಒಂದು A1 ಪ್ರೋಟೀನ್, ಇನ್ನೊಂದು A2 ಪ್ರೋಟೀನ್ ಅಂತ. ಸೊ ಅವಾಗ ನಾನು ಅದನ್ನು ಡೀಟೇಲ್ ಆಗಿ ಚೆಕ್ ಮಾಡಿದಾಗ ನನಗೆ ಗೊತ್ತಾಗಿದ್ದು A1 ಪ್ರೋಟೀನ್ ಅಂದರೆ ಜೆರ್ಸಿ ಹೊಲೆಸ್ಟೈನ್ ಇದ್ರದ್ದು, A2 ಪ್ರೋಟೀನ್ ಅಂದರೆ ನಮ್ಮ ದೇಸಿ ಹಸು ಇದು. ಸೊ ಹಾಲಿನಲ್ಲಿ ಬೀಟಾ ಕೆಸಿನ್ ಅಂತ ಇರುತ್ತೆ. ಸೊ ಜೆರ್ಸಿ ಹೋಲಸ್ಟೈನಲ್ಲೂ ಬೀಟಾ ಕೆಸಿನ್ ಅಂತ ಇರುತ್ತೆ, ಮತ್ತು ನಮ್ಮ ನಾಟಿ ಹಸು ಆಗಲಿ ದೇಸಿ ಹಸುಲ್ಲೂ ಬೀಟಾ ಕೆಸಿನ್ ಅಂತ ಇರುತ್ತೆ. ಬಟ್ಟು ಈ ಬೀಟಾ ಕೆಸಿನ್ನಲ್ಲಿ ಏನಾಗುತ್ತೆ, A2 ಮಿಲ್ಕ್ ಅಂತ ನಾವೇನು ಹೇಳ್ತೀವಿ ದೇಸಿ ಹಸು ಹಾಲಲ್ಲಿ ಬರೀ A2 ಪ್ರೋಟೀನ್ ಇರುತ್ತೆ, ಬಟ್ A1 ಅಂತ ಏನು ಹೇಳ್ತೀವಿ ಜೆರ್ಸಿ ಹೋಲಸ್ಟೈನಲ್ಲಿ A2 ಇರುತ್ತೆ, A1 ಇರುತ್ತೆ. ಇದ್ರದ್ದು ಏನಕ್ಕೆ ತುಂಬ ಈ ನಡುವೆ ಪಾಪ್ಯುಲರ್ ಆಗಿದೆ ಹಾಲು ಅಂದರೆ, ಈ A1 ಪ್ರೋಟೀನ್ ಮಿಲ್ಕ್ ಕುಡಿದ್ರೆ ಹೊಟ್ಟೆ ಹೂತ ಬರೋದು, ಚೂರೇನೋ ಇದಾಗೋದು ಗ್ಯಾಸ್ ಈ ಥರ ಎಲ್ಲ ಆಗೋದು ತುಂಬ ಆರೋಗ್ಯ ಹೆಚ್ಚು ಕಡಿಮೆ ಆಗೋದು ಆಗೋದು ತುಂಬ ಈ ನಡುವೆ ನೋಡ್ತಾ ಇದ್ದೀವಿ. ಆ ಒಂದು ಲಕ್ಷಣಗಳು ಕಂಡು ಬರ್ತವೆ, ತುಂಬ ಬರ್ತಾ ಇದ್ದಾವೆ. ಅದು ಕಾರಣ ಏನು ಅಂದ್ರೆ ಅದಕ್ಕೆ ಕೊಡ್ತಾ ಇರೋ ಆಹಾರ, ಅದು ಕೊಡ್ತಾ ಇರೋ ಮೆಡಿಸಿನ್ಸ್, ಹಾಲು ಜಾಸ್ತಿ ಬರಲಿ ಅಂತ ನಮ್ಮ ರೈತರಾಗ್ಲಿ ಇವರಾಗ್ಲಿ ಡೈರಿ ಉದ್ಯಮಿಗಳು ಕಮರ್ಷಿಯಲೈಸ್ ಮಾಡಿದಾಗ ತುಂಬಾ ಏನಾಗ್ತಿದೆ, ಅದು ಈಸ್ಟ್ರೋಜನ್ ಇದು ಅಂದ್ರೆ ವಾಣಿಜ್ಯೀಕರಣ ಮಾಡಿ ಈ ಪ್ರಾಣಿಗಳ ಮೇಲೆ ನಾವು ಆಕ್ರಮಣ ಮಾಡೋದು ದೌರ್ಜನ್ಯ. ಜಾಸ್ತಿ ತಿನ್ನು, ಜಾಸ್ತಿ ಹಾಲು ಕೊಡು, ಜಾಸ್ತಿ ಜಾಸ್ತಿ ನೀರು ಕುಡಿ, ಹಾಲು ನಮ್ಗೆ ಬೇಕು, ಜಾಸ್ತಿ ಹಾಲು ಬೇಕು. ನಿನ್ನ ಬಗ್ಗೆ ನಂಗೆ ಗೊತ್ತಿಲ್ಲ. ಹೌದು, ಅದು ಅದು ದೌರ್ಜನ್ಯ ಮಾಡೋದು ಅಂದ್ರೆ ಫ್ಲೈಟ್ ತುಂಬಾ ಯಾವಾಗ ಅದು ಎಕ್ಸ್ಟ್ರಾಕ್ಷನ್ ಆಯ್ತು ಅದು ಹಿಂಸೆ ಮಾಡೋದು. ಅದರಿಂದ ತುಂಬಾ ದುಷ್ಪರಿಣಾಮಗಳು ನಾವು ತುಂಬಾ ನೋಡ್ತಾ ಇದೀವಿ. ಅದು ಪ್ರಾಣಿಗೆ ಮಾಡುವಂತ ಹಿಂಸೆ, ಅದು ನಾವು ಕುಡಿದ ಹಾಲಲ್ಲಿ ಹೌದು ನಮಗದು ಪರಿಣಾಮ ಬೀರುತ್ತೆ. ಮತ್ತೆ ನಮಗದ್ರಿಂದ ನಾಗೇಶ್ ಅವರು, ಆಮೇಲೆ ಈಗ ನೀವು ಅಲ್ಲಿ ನೋಡ್ತಾರಲ್ಲ, ಈಗ ನಮ್ಮಲ್ಲಿ ನಾವು ಹಸುಗಳಿಗೆ ತಿನ್ನಾಕ ಹುಲ್ಲು ಕೊಡ್ತೇವೆ, ಮತ್ತೆ ಒಣ ಹುಲ್ಲು ಕೊಡ್ತೇವೆ, ಮತ್ತೆ ದಾಣಿ ಕೊಡ್ತೇವೆ, ಆಮೇಲೆ ಕೆಲವೊಂದು ಕಾಳುಗಳನ್ನು ಕೊಡ್ತೇವೆ, ಹತ್ತಿ ಕಾಳು ಕೊಡ್ತೇವೆ, ಆಮೇಲೆ ಹುರುಳಿ ಕಾಳು ಕೊಡ್ತೇವೆ. ಹುರುಳಿ ಕಾಳು ವಿಶೇಷವಾಗಿ ನಾವು ಜಾಸ್ತಿ ಕೊಡ್ತೇವೆ, ನಮ್ಮ ಎತ್ತುಗಳಾಗ್ಲಿ ಕ್ವಾಣಗಳಾಗ್ಲಿ ನಮ್ಗೆ ಅವು ಬಹಳ ನಾವು ಅವಲಂಬಿತ ಆಗಿದ್ದೇವೆ. ಅದೇ ತರ ನಾವು ಇಲ್ಲಿ ಈ ತರ ಏನು ನೈಸರ್ಗಿಕವಾಗಿ ಸಿಗುವಂತಹ ಮೇವನ್ನ ನಾವು ನಮ್ಮ ಪ್ರಾಣಿಗಳಿಗೆ ಕೊಡ್ತೇವೆ, ಅಲ್ಲಿ ಯಾವ್ದನ್ನ ಅವರು ಕೊಡ್ತಾರೆ? ಅಲ್ಲಿ ತುಂಬಾ ಅವ್ರೇನು ಇದು ಮಾಡ್ತಾರೆ ಅಂದ್ರೆ ಆ ಫೀಡ್ ರೇಷಿಯೋ ಅಂತ ಒಂದು ಮಾಡ್ತಾರೆ, ಅಂದ್ರೆ ಒಣ ಹುಲ್ಲು ಆಮೇಲೆ ಇನ್ ಮಿಕ್ಕಿದ್ದ ಖನಿಜಾಂಶಗಳು ಎಲ್ಲ ಮಿಕ್ಸ್ ಮಾಡಿ ಅದು ಒಂದು ದೊಡ್ಡ ಇದು ಬ್ಯಾರಲ್ ಅಲ್ಲಿ ಅದನ್ನ ಒಂದು ನಾವು ಎಲ್ಲಿ ಇಲ್ಲಿ ಬೂಸಾ ಈ ತರ ಕೊಡ್ತೀವಲ್ಲ, ಸೊ ಆ ತರ ಅವರು ಅದನ್ನ ಮಿಕ್ಸ್ ಮಾಡಿ ಅದನ್ನ ಒಂದೊಂದು ಹಸುಗೆ ಇಷ್ಟು ಅಂತ ಕೊಡ್ತಾರೆ. ಒಂದು ನೆಕ್ಸ್ಟ್ ನಾವು ಏನಿಲ್ಲಿ ಪೆಲೆಟ್ಟು ಇದು ಫೀಡ್ ಕೊಡ್ತೀವಿ ಸೇಮ್ ಅದೇ ತರ ಅವರು ಕೆಮಿಕಲಿ ಓರಿಯೆಂಟೆಡ್ ಇರುತ್ತೆ ಅದರಲ್ಲೆಲ್ಲ, ಎಲ್ಲ ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ ಇಂದ ಅವರು ಏನು ತಯಾರಿಸಿರ್ತಾರೆ ಅದು ನೈಸರ್ಗಿಕವಾಗಿ ತುಂಬಾ ನಮ್ಮ ತರ ಇರಲ್ಲ. ಅವ್ರದೇ ಆದ ಪೆಲೆಟ್ಟು ಫೀಡ್ಗಳು ಪ್ರತಿಯೊಂದು ಇಟ್ಸ್ ಕೆಮಿಕಲಿ ಓರಿಯೆಂಟೆಡ್ ಇರ್ತದೆ. ಹಸುಗಳಿಗೆ ಏನ್ ಬೇಕು ಕೆಮಿಕಲ್ ಅಲ್ಲ. ಕೆಲವೊಂದು ಇತ್ತೀಚೆಗೆ ನಾವು ಕೇಳಿದ್ದೇವೆ, ನಾವು ಆ ಒಂದು ಪ್ರಾಣಿಗಳಿಗೆ ಕೊಡುವ ಮೇವಿನ ಜೊತೆಗೆ ಈಗ ಮಾಂಸ ಆಹಾರಗಳನ್ನು ಕೂಡ ಸೇರಿಸುವ ಸಾಧ್ಯತೆ ಇದೆ ಅಂತ ನಾವು ಕೇಳಿದ್ದೇವೆ. ಅದು ಎಲ್ಲಾದ್ರೂ ತಾವು ನೋಡಿದ್ರ? ಅಲ್ಲ, ನಾನು ಕಣ್ಣಾರೆ ನೋಡಿಲ್ಲ, ಬಟ್ ಕೇಳಿದ್ದೀನಿ ನಾನು ಆತರ ಸೇರಿಸ್ತಾರೆ ನಾನ್ ವೆಜ್ ಇದ್ದು ಅದು ಏನು ರೆಸಿಡ್ಯೂ ಮಿಕ್ಕಿರುತ್ತೆ ಅದನ್ನ ಸೇರಿಸಿದ್ರೆ ಅದು ಮಿನರಲ್ ಆಗ್ಲಿ ಇದಾಗ್ಲಿ ಈಲ್ಡ್ ಕೊಡುತ್ತೆ. ಯಾಕೆಂದ್ರೆ ಫಾರಿನ್ ಕಂಟ್ರಿಗಳಲ್ಲಿ ಹಸುನ ತುಂಬಾ ಬಳಸೋದು ಸ್ಲಾಟ್ರಿಂಗಿಗೆ, ಅದೇ ಅದೇ ಅದಷ್ಟು ಪುಷ್ಟವಾಗಿ ಬೇಗ ಬೆಳಿಬೇಕು. ಅದು ನಾವು ಕುರಿಗಳನ್ನೇ ಹೇಗೆ ನಾವು ಸ್ಲಾಟ್ರಿಗೆ ಕಳಿಸ್ತೇವೆ, ಕುರಿಗಳನ್ನ ಹೇಗೆ ಕಳಿಸ್ತೇವೋ ಅದೇ ತರ ಅವರು ಅದನ್ನ ನಂಬಿಕೊಂಡಿದ್ದಾರೆ. ಅದನ್ನೇ ದೊಡ್ಡ ಉದ್ಯಮ, ಮೇನ್ ಬೀಫ್ ಅವ್ರಿಗೆ ದೊಡ್ಡ ಉದ್ಯಮ ಆಗಿದೆ. ಅದು ತುಂಬಾ ಫಾಸ್ಟ್ ಆಗಿ ಗ್ರೋತ್ ಆಗ್ಬೇಕಾದ್ರೆ ಎಲ್ಲ ಗ್ರೋತ್ ಪ್ರಮೋಟರ್ ಇಂದ ಹಿಡಿದು ಪ್ರತಿಯೊಂದು ಕೊಡ್ತಾರೆ. ಅದೇ ಮತ್ತೆ ಅದು ಕೊಟ್ಟಾಗ ಮತ್ತೆ ಈಗ ಹಾಲನ್ನು ಕೂಡ ಅದೇ ಪ್ರಾಣಿಗಳಿಂದಾನೆ ಬಯಸ್ತಾರೆ. ಹೌದು, ಬಯಸ್ತಾರೆ. ಅದನ್ನು ಅಷ್ಟೇ ಕಲುಷಿತ ಆಗಿರುತ್ತೆ ಹಾಲನ್ನು ಅಂತ ನಮ್ಮ ನೈಸರ್ಗಿಕವಾಗಿ ಬೆಳೆಸ್ಕೊಂಡ್ ಬಂದಂತಹ ಒಂದು ಪರಂಪರೆ ಅಂತ ನಾವು ಹೇಳಬೇಕಾಗುತ್ತೆ. ನಾವು ಹೇಳ್ಬೇಕಂದ್ರೆ ಈಗ ಆರೋಗ್ಯ ಕೂಡ ನಮ್ಗೆ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಹಿರಿಯರಾಗ್ಲಿ ನಮ್ಗೆ ಕೊಟ್ಟಂತ ಒಂದು ಏನು ದೇಶೀಯ ತಳಿಗಳ ಹಾಲಿನ ಪ್ರಾಮುಖ್ಯತೆ ನಾವು ನೋಡಿದಾಗ ಇದನ್ನು ನಾವು ವ್ಯತ್ಯಾಸ ಕಂಡು ಬಂದಾಗ ನಾವು ಜಾಗೃತರಾಗಬೇಕಾಗತ್ತೆ. ನಾವಿನ್ನೂ ಕೂಡ ನಾವೀಗ ಎಚ್ಎಫ್ ತಳಿ ಸಾಕೋದು ಮತ್ತೆ ಇದನ್ನ ನಾವು ಮಾಡ್ತಾ ಇದ್ದೇವೆ, ಆದ್ರೆ ನಾವು ಸಹಜವಾದ ಆಹಾರನೇ ಕೊಡ್ತಾ ಇದ್ದೇವೆ. ಅದು ಬೇಕಾದ ಹಾಲು ಜಾಸ್ತಿ ಪ್ರಮಾಣ ಕೊಡಬಹುದು, ಅದು ಆದ್ರೆ ನಾವು ನೈಸರ್ಗಿಕ ಆಹಾರನೇ ನಮ್ಮ ಪ್ರಾಣಿಗಳಿಗೆ. ಬಟ್ ನಾವು ನೈಸರ್ಗಿಕ ಆಹಾರ ಕೊಡ್ತಾ ಇದ್ದೀವಿ ಒಪ್ಕೋತೀನಿ, ಬಟ್ ಅದರ ಡಿಎನ್ಎನೆ ಚೇಂಜಸ್ ಇದೆ. ಹೌದು, ಈಗ ಏನು ನಾವು ಹೇಳ್ತಾ ಇದ್ದೀವಿ ಎಚ್ ಎಫ್ ಹೊಲೆಸ್ಟೈನ್, ಅದು ತುಂಬಾ 1960 ವೈಟ್ ರೆವಲ್ಯೂಷನ್ ಅಂತ ಆಯ್ತು. ಅವಾಗ ನಮ್ಗೆ ತುಂಬಾ ಪೌಷ್ಟಿಕಾಂಶದ ಕೊರತೆ ಇತ್ತು, ಹೌದು. ಹಾಗೇನಾಯ್ತು, ನಮ್ಮ ಏನು ವೆಟನರಿ ಇದ್ರಲ್ಲಿ ಫೀಲ್ಡ್ ಅಲ್ಲಿ ಏನ್ ಮಾಡಿದ್ರು, ಮ್ಯೂಟೇಷನ್ ಅಂತ ಮಾಡ್ಕೊಂಡು ಹೋದ್ರು. ಆ ಮ್ಯೂಟೇಷನ್ ಮಾಡಿ ಮಾಡಿ ಮಾಡಿ ಮಾಡಿ ಎಲ್ಲಿಗೆ ಹೋಯ್ತು ಅಂದ್ರೆ, ಇವಾಗ ಎಚ್ ಎಫ್ ಕೂಡ 5 ಲೀಟರ್ ಮೇಲೆ ಹಾಲು ಕೊಡಲ್ಲ. ಮೊದ್ಲು 20 ಲೀಟರ್ ಕೊಡ್ತಿದ್ದು ಹಸು, ಆ ಮ್ಯೂಟೇಷನ್ಗೆ ಒಳಗಾಗಿ ಈಗ ಅದನ್ನು ಒಂದು ಒಂದು ಫುಲ್ ಸೀಮಿತ ಎಂಡಿಗೆ ಬಂದು ನಿಂತ್ಬಿಟ್ಟಿದೆ. ಆಯ್ತು ನಾಗೇಶ್ ಅವರೇ, ಈಗ ಆಯ್ತು ಅದ್ರ ಬಗ್ಗೆ. ಈಗ ತಾವು ವಿದೇಶಕ್ಕೆ ಹೋಗಿ ಅಂದ್ರೆ ನಮ್ಮ ಒಂದು ದೇಶೀಯ ತಳಿಯ ಹಾಲಿನ ಮಹತ್ವ ತಾವು ಕಂಡ್ಕೊಂಡ್ರಿ ಅಂತ ಆಯ್ತು. ಹೌದು ಹೌದು. ಅಂದ್ರೆ ಈಗ ತಾವು ಎಷ್ಟು ಹಸುಗಳನ್ನ ಯಾವ್ದಾದ್ರು ಇಟ್ಟಿದ್ರ? ಹೌದು, ನಾನು ಶುರು ಮಾಡ್ಬೇಕಾದ್ರೆ ಒಂದು 5 ಗೀರ್ ತಳಿಯನ್ನ ತಂದಿದ್ದೆ 10 ವರ್ಷದ ಹಿಂದೆ. ಅದು 5 ಹೆಚ್ಚು ಕಮ್ಮಿ 85 ಹಸು ತಂಗ ಇದಾಗಿತ್ತು. ಸೊ ನಾವು ಅದನ್ನ ನಮ್ಮ ಗೋಶಾಲೆಯಲ್ಲೇ ಇವಾಗ್ಲೂ ಅದನ್ನ ಸಾಕ್ತಾ ಇದೀವಿ. ಇದೆ ಆಮೇಲೆ ನಾವು ಬೆಂಗಳೂರು ಸುತ್ತಮುತ್ತ ಬೆಂಗಳೂರಿಗೆ ಹಾಲು A2 ಮಿಲ್ಕ್ ಅನ್ನ ನಾವು ಡೋರ್ ಟು ಡೋರ್ ಡೆಲಿವರಿ ಮಾಡ್ತಾ ಇದೀವಿ, ಹಾಲು ತುಪ್ಪ. ಆಮೇಲೆ ಅದರಿಂದ ಗೋಮಯ ಗೋಮೂತ್ರ ಏನು ಅದರಿಂದ ಬರ್ತಾ ಇದೆ ಪ್ರತಿಯೊಂದು ನಮ್ಮ ಜಮೀನಿಗೆ ಯೂಸ್ ಮಾಡಿಕೊಂಡು 100% ಸಾವಯವ ಕೃಷಿ ನಾವು ಮಾಡ್ತಾ ಇದ್ದೀವಿ. ಸೊ ಅದರಿಂದ ಅಡಿಕೆ ನಾವು ಬೆಳೀತಾ ಇದ್ದೀವಿ, ತೆಂಗು ಮಾಡ್ತಾ ಇದ್ದೀವಿ, ಮಾವು ಮಾಡ್ತಾ ಇದ್ದೀವಿ. ಆಮೇಲೆ ಅದರದೇ ಗೋಮಯ ಗೋಮೂತ್ರದಿಂದ ನಾವು ಅದಕ್ಕೆ ಮೇವು ಬೆಳಿತೀವಿ. ಯೂರಿಯಾ ಮತ್ತು DIP NPK ಇದುವರೆಗೂ ನಾವು 12 ವರ್ಷಗಳಿಂದ ನಮ್ಮ ಭೂಮಿಗೆ ಬಳಸಿಲ್ಲ. ಅದೇ ನಿಜವಾಗೂ ಈ ದೇಶೀಯ ಹಸುವಿನ ಮಹತ್ವ ಅಷ್ಟನ್ನ ಬಳಸ್ಕೊಂಡು ತಾವು ತಮ್ಮದೇ ಆದ ಒಂದು ಕೃಷಿನೂ ಕೂಡ ತಾವು ಇವತ್ತು ಮಾಡ್ತಾ ಇದ್ದೀರಿ. ತಮ್ಮ ಹಿರಿಯರ ಒಂದು ಏನ ಆಸ್ತಿ ಅಥವಾ ಹೊಲ ಏನಂತೇವಲ್ಲ ಅದನ್ನ ಈಗ ಒಂದು ನಿಯಮಬದ್ಧವಾದ ಒಂದು ದಿಶೆಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಎಲ್ಲಾ ಬೆಳೆಗಳನ್ನು ಕೂಡ ನೀವು ಸಹಜವಾಗಿ ಸಹಜ ಕೃಷಿ ಸಾವಯವ ಕೃಷಿ ಅಂತೇವಲ್ಲ ತಾವು ಬೆಳೆಸಿದ ಸಾಕಿದಂತ ಗೋವಿಂದನೇ ಬಂದಂತ ತ್ಯಾಜ್ಯವನ್ನು ಉಪಯೋಗಿಸಿಕೊಂಡು ಇವತ್ತು ಸಮೃದ್ಧವಾಗಿ ಫಸಲನ್ನ ತೆಗಿತೇವೆ. ಹೆಂಗೆ ಬರ್ತದೆ ಬೆಳೆ ಎಲ್ಲ? ಬೆಳೆ ಮೊದಲ 1-2 ಟೈಮ್ ತಗೊಳ್ಳುತ್ತೆ. ಯಾಕೆ ಅಂದ್ರೆ ನಾವು ಯೂರಿಯಾವನ್ನ ಭೂಮಿಗೆ ಹಾಕಿ ಕಲುಷಿತ ಮಾಡಿ ಆ ಮಣ್ಣಿನ ಫಲವತ್ತತೆ ಹೋಗಿರೋದ್ರಿಂದ 1-2 ಕಾಲ ಒಂದು ಬೆಳೆ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಬರುತ್ತೆ, ನಿರೀಕ್ಷೆ ಕಮ್ಮಿ ಇರುತ್ತೆ. 3-4 ನಂತರ ಅಂದ್ರೆ 3-4 ಈಲ್ಡ್ ಡಬಲ್ ಆಗ್ತಾ ಹೋಗುತ್ತೆ. ಈ ಒಟ್ಟು ಎಷ್ಟು ಹಸುಗಳು ಇದಾವೆ ಮನೆಯಲ್ಲಿ? ಈಗ ನಮ್ಮ ಹತ್ರ 85 ಹಸುಗಳಿದಾವೆ. 85 ಹಸುಗಳಲ್ಲಿ ಎಲ್ಲ ಹಸುಗಳು ಇದಾವೆ. ಹಾ, ಎಲ್ಲ ಗೀರ್ ಇದೆ, ಥಾರ್ಪಾರ್ಕರ್ ಇದೆ, ಓಂಗಲ್ ಇದೆ, ಇದೆಲ್ಲ ನಮ್ಮ ದೇಶಿ ತಳಿ. ಹೌದು, ಇಂಡೋಜಿನಿಯಸ್ ಬ್ರೀಡ್ ಅಂತಾರೆ, ಅದೆಲ್ಲ ದೇಶಿ ತಳಿಗಳು. ನಮ್ಮ ಹತ್ರ ಯಾವ್ದು HF ಆಗ್ಲಿ ಇದಾಗಿಲ್ಲ. ಇವನ್ ಮಾತ್ರ ತಾವು ಸಾಕೊಂಡು 80 ತಳಿಗಳನ್ನ? 5 ತಂದಿದ್ದು 80 ತಳಿ ತನಕ. ಮಧ್ಯದಲ್ಲಿ ಸ್ವಲ್ಪ ಕೊಟ್ಟೆ ನಾನು ನಮ್ಮ ಸ್ನೇಹಿತರುಗಳಿಗೆ, ನನ್ನ ಮೈಂಡ್ ಸೆಟ್ಗೆ ಇದಾಗ ಅಂತ ಅವ್ರಿಗೆ. ನಿಮ್ಮಂತ ಮನಸ್ಸಿದ್ದವ್ರಿಗೆ ಮನಸ್ಥಿತಿಲಿ ಅವರು IT ಮಾಡಿ ನನಗೂ 1-2 ಇದೆ, 3 ಇದೆ, ನಾನು ಕೃಷಿ ಮಾಡ್ತೀನಿ ಅನ್ನೋ ಒಂದು ಗೀಳಿರೋರ್ಗೆ ಅವ್ರಿಗೆ ನಾನು ಫ್ರೀಯಾಗೂ ಕೊಟ್ಟಿದ್ದೀನಿ, ಅವ್ರಿಗೆ ಮಾರ್ಗದರ್ಶನ ಮಾಡಿದ್ದೀನಿ, ಈ ತರ ಸಾಕಿ ಈ ತರ ಇದ್ ಮಾಡಿ ಹಸುಗಳನ್ನ, ಆ ತರ ಅವ್ರಿಗೆ ಒಂದು ಸಪೋರ್ಟು ಕೊಟ್ಟಿದ್ದೀನಿ. ನಂತರ ಅದರಿಂದ ನಮ್ಗೆ ತುಂಬಾ ಉಪಯೋಗ ಇದೆ ಹಸುಗಳಿಂದ, ನಮ್ಮ ಜಮೀನು ಸಾವಯವ ಕೃಷಿ ಆಯ್ತು. ನೆಕ್ಸ್ಟ್ ಅದರಿಂದ ಪಂಚಗವ್ಯ ಸಹಿತ ಮಾಡ್ತಾರೆ, ಹಸುವಿನ ಗೋಮೂತ್ರ ಗೋಮಯ ಇದರಿಂದ ನಾವು ಮಾಡ್ತೀರಾ? ಇಲ್ಲ, ಕುರುಳ ಇಲ್ಲ. ಪಂಚಗವ್ಯ ಅಂದ್ರೆ ಡಿಸ್ಟಿಲ್ಡ್ ಏನು ಗೋಮೂತ್ರ ಇದೆ ಅದನ್ನ ಒಂದು ಡಿಸ್ಟಿಲೀಕರಣ ಮಾಡಿದ್ರೆ ಅದರಲ್ಲಿ 3-4 ತರ ನಮ್ಗೆ ಮೆಡಿಸಿನಲ್ ಇದು ಬರುತ್ತೆ. ನಾವು ಯಾವ್ದೇ ಒಂದು ಅದಕ್ಕೆ ಪದಾರ್ಥ ಹಾಕಿ ಡಿಸ್ಟಿಲ್ ಮಾಡಿದಾಗ ಗೋಮೂತ್ರ ವೆಪರೈಸ್ ಆಗಿ ವಾಟರೈಸ್ ಕಂಡೆನ್ಸ್ ಆಗಿ ವಾಟರ್ ಆದಾಗ ನಾವು ತುಳಸಿ ಹಾಕಿದ್ರೆ ತುಳಸಿ ಅರ್ಕ ಅಂತಾರೆ. ಅದನ್ನ ಈಗ ತುಂಬಾ ನೋಡಿದೀವಿ ನಾವು ಆಚೆ ಕಡೆ, ಅರ್ಕ ಅರ್ಕ ಅಂತ ನಾವು ಮಾತಾಡ್ತೀವಿ ಅದನ್ನ. ಸೊ ಅದು ಮೆಡಿಸಿನಲ್ ವ್ಯಾಲ್ಯೂ ಇರುತ್ತೆ ತುಂಬಾ. ಸೊ ಕ್ಯಾನ್ಸರ್ ಕ್ಯೂರ್ ಆಗ ಅಂತದಾಗ್ಲಿ ಇದೆಲ್ಲ ದೇಶಿ ಹಸುವಿನ ಗೋಮೂತ್ರದಲ್ಲಿ ಮಾತ್ರ ಕ್ಯಾನ್ಸರ್ ನಿವಾರಕ ಔಷಧಗಳಿದಾವೆ ಅಂತ ಪ್ರೂವ್ ಆಗಿದೆ ಆಲ್ರೆಡಿ. ಅಮೆರಿಕನ್ ಅವರು ಪೇಟೆಂಟ್ ಕೂಡ ತಗೊಂಡಿದ್ದಾರೆ ಅದ್ರ ಬಗ್ಗೆ. ಹಾಗಾಗಿ ಈಗ ದೇಸಿ ಹಸುಗಳ ಮೂಲಕ ತಮ್ಮ ಹೊಲವನ್ನ ಈಗ ಸಮೃದ್ಧ ಮಾಡ್ಕೊಂಡಿರಿ. ಹೌದು. ಈಗ ಬದಲಾವಣೆ ಹೆಂಗ್ ಕಂಡ್ರಿ ನಾಗರಾಜ್ ಅವರೇ? ಈಗ 2 ಅಡಿಕೆ ತೋಟ ಇದೆಯಪ್ಪ ನಿಮ್ದು, ಈ ಒಂದು ದೇಶೀಯ ತ್ಯಾಜ್ಯವನ್ನ ಬಳಸೋದಕ್ಕಿಂತ ಮೊದ್ಲೇ ಹೇಗಿತ್ತು, ಈಗ ಹೇಗಿದೆ, ಮುಂದೆ ಹೆಂಗ್ ಬರ್ಬೋದು, ನಿಮ್ಗೆ ಗೊತ್ತಾಗುತ್ತಾ ಈಗ ಮುಂದಿನ ವರ್ಷ ಬೆಳೆ ಎಷ್ಟು ಬರ್ಬೋದು? ಹೌದು, ನಾವು ನಿರೀಕ್ಷೆ ಮಾಡ್ಬೋದು. ಯಾಕೆಂದ್ರೆ ನಾವು ದೇಸಿ ಹಸುವಿನ ತ್ಯಾಜ್ಯ ನಾವು ಹಾಕ್ತಾ ಹಾಕ್ತಾ ಹೋದಾಗ ನಮ್ಮ ಮಣ್ಣಿದೇನಿದೆ ಫಲವತ್ತತೆ ಹೆಚ್ಚಾಗ್ತಾ ಹೋಗುತ್ತೆ, ಒಂದು ಮೃದು ಆಗ್ತಾ ಹೋಗುತ್ತೆ. ನಮ್ಮ ಅಡಿಕೆ ತೋಟ ಆಗಲಿ ಏನೇ ಬೆಳೆ ನಾವು ಬೆಳೀತಾ ಇದ್ದೀವಿ, ಬಾಳೆ ಆಗ್ಬೋದು, ಶುಂಠಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ, ಅರ್ಶಿನನೂ ಸ್ವಲ್ಪ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ, ಎಲ್ಲಾನು ನಾವು ಅದನ್ನು ತುಂಬ ಈ ವರ್ಷ ಏನು ಬೆಳೆ ನೋಡಿದ್ವಿ ಅದಕ್ಕಿಂತ 20-30% ಜಾಸ್ತಿ ಈಲ್ಡ್ ಬರ ಅಂತ ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದು ಗೊಬ್ಬರ ಒಂದ್ಸತಿ ಹಾಕಿದ್ಮೇಲೆ ನಾವು ಎರಡೆರಡು ತಿಂಗಳಿಗೂ ಮೂರು ತಿಂಗಳಿಗೂ ಹಾಕ ಅವಶ್ಯಕತೆ ಇಲ್ಲ. ಇದು ಏನಾಗುತ್ತೆ, ನಾವು ನಮ್ಮ ತ್ಯಾಜ್ಯಗಳನ್ನ ಕರೆಕ್ಟ್ ಆಗಿ ಏನ್ ಕೆನೋಪಿ ಅಂತೀವಿ, ಏದೇ ಒಂದು ಅಡಕೆ ಗಿಡ ಆಗ್ಬೋದು, ಬಾಳೆ ಆಗ್ಬೋದು, ಏನಾದ್ರ 12 ಗಂಟೆ ಇದ್ರಲ್ಲಿ ನೆಲ್ ಕೆಳಗೆ ಏನ್ ಬೀಳುತ್ತೆ, ಅಲ್ಲಿ ನಾವು ಗೊಬ್ಬರ ಹಾಕಿದಾಗ ಅಲ್ಲಿ ಅದಾದ್ರ ಸೂಕ್ಷ್ಮಾಣು ಬೇರುಗಳಿರೋದ್ರಿಂದ ಅದು ಗೊಬ್ಬರ ಅಲ್ಲೇ ಕೊಳತು, ಅಲ್ಲಿರೋ ತ್ಯಾಜ್ಯನೆಲ್ಲ ಇದಾದಾಗ ಅಲ್ಲಿ ಎರೆಹುಳಗಳು ಉತ್ಪತ್ತಿ ಆಗ್ತವೆ. ಅದು ನೈಸರ್ಗಿಕವಾಗಿ ಅಲ್ಲಿಯೇ ಉತ್ಪತ್ತಿಯಾದ ಎರೆಹುಳಗಳಿಂದ ಏನಾಗುತ್ತೆ, ಭೂಮಿ ಸಡಲ ಆಗ್ತಾ ಹೋಗ್ತದೆ. ಯಾವಾಗ ಸ್ಮೂತ್ ಆಗ್ತಾ ಹೋಗ್ತದೆ, ಮಳೆ ಬಂದಾಗ ನೀರಿಟ್ಕೊಳ್ಳೋದಾಗ್ಲಿ ಇದಾಗ್ಲಿ ಬೇಗ ಡ್ರೈ ಆಗದೆ ಇರೋದು, ತುಂಬಾ ಅದು ಒಂಥರ ಏನು ಅಂದ್ರೆ ಒಂದು 20 ದಿನ ಮಳೆ ಬರದೇ ಇದ್ರೂ ಕೂಡ ನಮ್ಮ ಭೂಮಿ ನಗ್ನಾಗ್ತಾ ಇರುತ್ತೆ, ಅದಕ್ಕೆ ನೀರು ಕೊಡೋ ಅವಶ್ಯಕತೆ ಇರಲ್ಲ. ಸೊ ತುಂಬಾ ಒಂದೊಂದು ವರ್ಷ ಕಳೀತಾ ಇದ್ದಂಗೆ ಭೂಮಿ ತುಂಬಾ ಚೇಂಜಸ್ ನೋಡ್ತಾ ಇರ್ತೀವಿ ನಾವು. ಈಗ ನಮ್ಮ ಭೂಮಿ ಬಂದು ತುಂಬಾ 10 ವರ್ಷಗಳಿಂದ ಬಳಸಿರೋದ್ರಿಂದ ಪ್ಯೂರ್ ಆರ್ಗ್ಯಾನಿಕ್ ಅಂತ ನಾನು ಎದೆ ತಟ್ಕೊಂಡು ಹೇಳಬಲ್ಲೆ. ಅದಾಗಿದ್ದು ಗೋಯಿಂದ ಮಾತ್ರ, ಹಸು ಇದ್ರೆ ಮಾತ್ರ ಆರ್ಗ್ಯಾನಿಕ್ ಆಗುತ್ತೆ, ಬಿಟ್ರೆ ನಾವು ಬೇರೆ ಏನೋ ವರ್ಮಿ ಕಂಪೋಸ್ಟ್ ತರ್ತೀನಿ, ಅಲ್ಲಿಂದ ಇನ್ನೇನೋ ತರ್ತೀನಿ, ಹಾಕ್ತೀನಿ ಭೂಮಿ ಇದು ಮಾಡ್ತೀನಿ ಅಂದ್ರೆ ಅಷ್ಟೊಂದು ನನಗೆ ನನ್ನ ಅನುಭವದಲ್ಲಿ ಅದು ಒಳ್ಳೆ ಇದು ಅಂತ ಅನಿಸಿಕೆ ಅನ್ಸಲ್ಲ. ಅಂದ್ರೆ ಈಗ ಕೃಷಿ ವಿಶ್ವವಿದ್ಯಾಲಯದ, ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ವಿಜ್ಞಾನಿಗಳು ಹೇಳೋದು ಕಂಪೋಸ್ಟ್ ಹಾಕ್ರಿ, ಮತ್ತೆ ಸಹಜ ಕೃಷಿ ಮಾಡ್ರಿ, ಆರ್ಗ್ಯಾನಿಕ್ ಕೃಷಿ ಮಾಡ್ರಿ ಹೇಳ್ತಾರೆ, ಈ ತರ ಸಲಹೆ ಹೇಳ್ತಾರೆ. ಈಗ ತಾವು ತಮ್ಮ ಅನುಭವದ ಪ್ರಕಾರ ಕೇವಲ ದೇಸೀಯ ಹಸುಗಳನ್ನು ಬೆಳೆಸಿ ಅವುಗಳ ತ್ಯಾಜ್ಯವನ್ನು ಬಳಸಿದ್ರೆ ಸಾಕು, ಉಳಿದ ಅವಶ್ಯಕತೆ ಇಲ್ಲ ಅಂತ ಇದ್ರೆ ತುಂಬಾ ಸಂತೋಷ. ತಾರು ಅನುಭವ ತಮ್ಮಲ್ಲಿದೆ, ಇನ್ನೂ ಕೇಳಕ್ ಹೋದ್ರೆ ತಮ್ಮ ಹತ್ರ ಸಾಕಷ್ಟು ಇದೆ. ಇನ್ನೊಂದು ಹೇಳ್ತೀನಿ, ತಾವು ಈಗ 80 ಹಸುಗಳಿದ್ದಾವೆ, ಇದನ್ನ ನಿರ್ವಹಣೆ ಮಾಡೋದು ಹುಡುಗಾಟಿಕೆ ಅಲ್ಲ. ಹೌದು, ಯಾಕಂದ್ರೆ ಈ ದೇಸಿ ಹಸುಗಳು ಎಲ್ಲೂ ಓಡಾಗಲ್ಲ, ನಮ್ಮ ಹೊಲದಲ್ಲೇ ಇರ್ತವೆ ಅದು ಬೇರೆ, ಆದ್ರೂ ಕೂಡ ಮತ್ತೆ ಆಜುಬಾಜು ನಿಮ್ದು ಏನು ಸಸಿ ಮಡಿಗಿರುತ್ತೆ, ಇನ್ನೇನು ಮತ್ತೆ ಒಂದು ಕೃಷಿ ಹೊಂಡ ಇರುತ್ತೆ, ಅಥವಾ ಇನ್ನೇನು ಒಂದ್ ಕಡೆ ಬೆಂಕಿ ಇದ್ದಿರುತ್ತೆ, ಮತ್ತೆ ಅವುಗಳಿಗೆಲ್ಲ ಅಲ್ಲೆಲ್ಲ ಹೋಗ್ದಿ ಮೂಕ ಪ್ರಾಣಿಗಳಲ್ಲ, ಮತ್ತೆ ಹೆಂಗೆ ಈ ಪ್ರಾಣಿಗಳ ನಿರ್ವಹಣೆ? ಸೊ ಅದನ್ನ ನಾವ್ ಏನ್ ಮಾಡಿದೀವಿ, ಅದಕ್ಕೆ ಪ್ರತ್ಯೇಕವಾಗಿ 1-2 ಎಕರೆನ ಫೆನ್ಸ್ ಮಾಡ್ಬಿಟ್ಟಿದೀವಿ, ಚೈನ್ ಫೆನ್ಸಿಂಗ್ ತಿರುಗಾಡ್ಕೊಂಡಿರ್ಲಿ ಅಂತ. ಫುಲ್ ಕಟ್ಟಾಕದೇ ಇಲ್ಲ, ನಾವು ಅದನ್ನ ಬಿಟ್ಬಿಡ್ತೀವಿ, ಬೆಳಗ್ಗೆ ಬಿಟ್ರೆ ಸಂಜೆ ಅದು ಒಳಗೆ ಬರ್ತವೆ ಶೆಡ್ಗೆ, ಮತ್ ಬೆಳಗ್ಗೆ ಅದೇ ಹೋಗ್ತವೆ. ನಾವು ಬಲವಂತವಾಗಿ ಅದನ್ನ ಕಟ್ಟೋದು ಮುಗ್ದಾರ ಯಾತರ ಏನು ಇಲ್ಲ. ತುಂಬಾ ಖುಷಿ ಆಗುತ್ತೆ ನಾಗರಾಜ್ ಅವರು, ಯಾವ್ಯಾವ ತರದ ಇದಾವೆ, ಎಮ್ಮೆಗಳನ್ನ ಸಾಕಿದ್ರ, ಪ್ರಾಣಿಗಳನ್ನ ಸಾಕಿದ್ರ, ಎತ್ತುಗಳನ್ನ ಸಾಕಿದ್ರ? ಹೌದು, ಫುಲ್ ಇದೆ, 4-5 ತರಹದ ವೆರೈಟಿಗಳು ಹೇಳಿದ್ನಲ್ಲ, ಗೀರು, ಥಾರ್ಪಾರ್ಕರ್, ಎತ್ತುಗಳು ಇದಾವ. ಹಾ, ಬುಲ್ ಇರ್ಲೇಬೇಕು, ಆಡ್ಕೊಳ್ತಾವ. ಹಾ, ಆಡ್ಕೊಳ್ತಾರೆ, ಬುಲ್ ಇರ್ಲೇಬೇಕು, ಯಾಕೆ ಅಂದ್ರೆ ಮತ್ತೆ ಕೋಣ. ಹಾ, ಕೋಣದಂತೂ ನೋಡೋದೇ ಅವು ಖುಷಿ ಅಗದಿ, ಅಷ್ಟು ಸೌಮ್ಯ ಪ್ರಾಣಿನೇ ಇಲ್ಲ. ಹೌದು, ಅವು ನೀವು ಕೋಣಗಳನ್ನ ನೀವು ಅವು ಸಂಘರ್ಷ ಕೇಳಿದಾಗ ಮಾತ್ರ ನೀವು ಸ್ವಲ್ಪ ಹೆದರ್ತೀರಿ, ಉಳಿದ ಟೈಮ್ನಲ್ಲಿ ನೀವು ಹತ್ತು ಕುಂತ್ಕೋಬಹುದು, ಏನು ಮಾಡಲ್ಲ, ಅಷ್ಟು ಶಾಂತವಾಗಿರ್ತಾವ. ನಾವು ನೈಸರ್ಗಿಕವಾಗಿ ನಾನು ಇದನ್ನ ಮಾಡ್ತೀನಿ ಅಂದಾಗ ನಮ್ಗೆ ಕೋಣ ಇರ್ಲೇಬೇಕು. ನಾವು ಡಾಕ್ಟರ್ನ ಅವ್ರನ್ನ ಸೆಮೆನ್ ನುಡ್ಕೊಂಡು ಹೋಗೋದು ಮಾಡೋದು, ಅದು ಈ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಆ ಕಾನ್ಸೆಪ್ಟ್ ಬರಲ್ಲ. ಅಲ್ಲ, ನಿಜ ಹೇಳ್ಬೇಕಂದ್ರೆ ಈಗ ನಮ್ಮ ರೈತರಿಗೆ ಮತ್ತೆ ರೈತ ಮಕ್ಕಳಿಗೆ ಈಗ ಆಯ್ತು, ಒಬ್ಬ 50 ವರ್ಷ ಒಬ್ಬ ವ್ಯಕ್ತಿಗೆ ಅಥವಾ ಮಹಿಳೆಗೆ ಇದ್ರ ಬಗ್ಗೆ ಪರಿಚಯ ಇದೆ, ಇದು ಕೋಣ, ಎತ್ತು, ಎಮ್ಮೆ ಇವುಗಳ ಪರಿಚಯ ಇದೆ. ಆದ್ರೆ ಈಗ ಬಂದ ಇದಕ್ಕೆ ಜನಮಾನಸಕ್ಕೆ ಈಗಳ ಪರಿಚಯನೇ ಇಲ್ಲ, ಯಾಕಂದ್ರೆ ಗೋ ಸಂತತಿ ಕಡಿಮೆ ಆಗಿದೆ, ಕೋಣ ಎಮ್ಮ ಸಂತತಿ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲ, ಈಗ ನಮ್ಮ ಬೆಂಗಳೂರಲ್ಲಿ ಮರಿಬೇಕಾಗ್ತಾ ಇದೆ. ಹೌದಲ್ಲ, ಈ ಬೆಂಗಳೂರಲ್ಲಿ ಇರೋ ಜನರ, ಈಗ ನಮ್ಮ ಮಕ್ಕಳೇ ಇವರು ನೋಡಿಲ್ದೆ ಇರೋರು, ಹಾಲು ಎಲ್ಲಿಂದ ಬರುತ್ತೆ, ಪ್ಯಾಕೆಟ್ ಇಂದ ಬರುತ್ತೆ ಅಂತಾರೆ ನೋಡಿ. ಹೌದು, ಆ ಸ್ಥಿತಿ ನಾವು ತಂದಿದ್ದೀವಿ ಮಕ್ಕಳನ್ನ. ಯಾಕೆ ಅಂದ್ರೆ ಏನಿದೆ, ಎಲ್ಲಿಂದ ಬರುತ್ತೆ ಆಹಾರ, ಎಲ್ಲಿಂದ ಬರ್ತಿದೆ ಹಾಲು, ಯಾವ ಪ್ರಾಣಿ ಕೊಡುತ್ತೆ, ಬರೀ ಬುಕ್ಕಲ್ಲಿ ನೋಡಿದ್ದಾರೆ ಬಿಟ್ರೆ ಯಾರು ಗೋಶಾಲೆ ಹೋಗಿ ವಿಸಿಟ್ ಮಾಡಿಲ್ಲ. ಯಾರು ನೋಡು, ಇದು ಹಸು, ಇದು ಎತ್ತು, ಇದು ಕರು, ಆ ತರದ ಯಾವ್ದೇ ಒಂದು ಇದು ನಮ್ಮ ಮಕ್ಕಳಿಗೆ ನಾವು ಮರೆಸ್ತಾ ಇದ್ದೀವಿ. ಇದು ಒಂದ್ ಕಡೆ ಅಲ್ಲ, ಎಲ್ಲ ಕಡೆ ಹಾಗೆ ಬಂದ್ಬಿಡ್ತಾ ಇದೆ. ಈಗ ತಾವು ಹೇಳ್ದಂಗೆ, ಈಗ ಅಲ್ಲಿ ಸಿಡ್ನಿ ನಗರದಲ್ಲಿ A1, A2 ಹಾಲು ಅಂತ ನೀವು ಪರೀಕ್ಷೆ ಮಾಡಕ್ ಹೋದಾಗ ನಿಮ್ಗೆ A2 ಅಂದ್ರೆ ನಮ್ದು ಅಂತ ಗೊತ್ತಾಯ್ತಲ್ಲ. ಅದೇ ತರ ಈ ಮಕ್ಕಳಿಗೂ ದೇಶಿ ಹಸು ಅಂದ್ರೆ ತಮ್ಮನೆಲ್ಲ ಇತ್ತಲ್ಲ, ನಾವು ನೋಡಿದ್ವಿ, ನಮ್ಮ ಅಮ್ಮ ಗಡ್ತಾ ಇದ್ರು. ಹಿಂಗಾಗಿ ದೇಶಿ ಹಸುಗಳ ಮಹತ್ವ ಮತ್ತೆ ನಮ್ಮ ಕೃಷಿಯ ಸಂರಕ್ಷಣೆ ತುಂಬಾ ಮಹತ್ವವಿದೆ. ತುಂಬಾ ಸಂತೋಷ ನಾಗರಾಜ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ಜೊತೆಗೆ ತಮ್ಮ ಹಾಬಿ ಅಥವಾ ಒಂದು ಉಪಕಸುಬಾಗಿ ಒಂದು ಕೃಷಿಯನ್ನ ಆಯ್ಕೆ ಮಾಡಿಕೊಂಡು ತಮ್ಮ ತಂದೆ ತಾಯಿಯರಿಗೆ ಮತ್ತೆ ತಮ್ಮ ಒಂದು ಉದ್ಯೋಗಕ್ಕೆ ಮೆರಗನ್ನ ತಂದಿದ್ದೀರಿ ಅಂತ ನಾವು ಹೇಳ್ಬೋದು. ಒಬ್ಬ ಮಾದರಿಯ ರೈತ ಕೂಡ ತಾವು. ಇವತ್ತು ತಮ್ಮ ಒಂದು ಅನುಭವ ಕೇಳಿ ಸಾಕಷ್ಟು ಜನ ಮೈನವರು ಹೇಳುತ್ತೆ, ಏ ನಾನು ಆಗ್ಬೋದಲ್ಲ ನಾಗರಾಜ್ ಅವ್ರ ಜೊತೆಗೆ ಅಂತ ಆ ತರ ಒಂದು ವಿಶ್ವಾಸ ಬರುತ್ತೆ. ನಿಜವಾಗೂ ಇದು ನಮ್ಮ ದೇಶಕ್ಕೆ ನಿಮ್ಮಂತವ್ರ ಕೊಡುಗೆ ತುಂಬಾ ಬೇಕಾಗಿದೆ. ಸಾಕಷ್ಟು ಜನ ಸಾಕಷ್ಟು ಹೊಲ ಇರ್ತದೆ ಎಲ್ಲ ಇರ್ತದೆ, ಹಾಳು ಬಿಟ್ಬಿಟ್ಟಿರ್ತಾರೆ. ನೀವು ಹೇಳ್ದಂಗೆ ತಾವು ಹೊಲ ಜಾಗ ಇದೆ ಮತ್ತೆ ಎತ್ತುಗಳಿಗೆ ಹೇಗೆ ಬೇಕಾದ್ರೆ ಹಾಗೆ ಇರ್ಲಿಕ್ಕಾಗಿ ನೀವು ಬೇಲಿ ಹಾಕೊಟ್ಬಿಟ್ಟಿದ್ರಿ. ಅವು ಎತ್ತು ದನ ಎಮ್ಮೆ ಕ್ವಾಣ ಎಲ್ಲ ಕೂಡಿ ಅವು ಮೇಯ್ತಾ ಇರ್ತವೆ. ಕೆಲವರು ಇರ್ತಾರೆ ನಾಗರಾಜ್ ಅವ್ರ ಜೊತೆಗೆ ಇನ್ನೂ ಸ್ವಲ್ಪ ಮಾತಾಡ್ಬೇಕು ಅಂತ ಇರ್ತಾರೆ. ನಾಗರಾಜ್ ಅವರು ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ನಂಬರ್ 9092933446. ಯಾವಾಗ ಬೇಕಾದ್ರೂ ಸಂಪರ್ಕ ಮಾಡ್ಬೋದು. ಇದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ಇಲ್ಲ ಇದನ್ನ ಈ ತರ ಮಾಡಬೇಕು ಅಂತ ಇಷ್ಟಪಡೋ ಅವ್ರಿಗೆ ನಾನು ಯಾವಾಗ್ಲೂ ಸಪೋರ್ಟ್ ಮಾಡಕ್ಕೆ ನನ್ನ ಫೋನ್ ಯಾವಾಗ್ಲೂ ತೆರೆದಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನೀಚ ಒಂತಾಳ ಮಗಳೋ ನೇಷವಂತಳು ಮಗಳು ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿ ಸೋ ನಮ್ಮಣ್ಣ ಒಳೆ ದಾಟಿ ಸೋ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿ ಸೋ ನಮ್ಮಣ್ಣ ಒಳೆ ದಾಟಿ ಸೋ ನಮ್ಮಣ್ಣ ಒಳೆ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ನೀಚವಂತಳ ಮಗಳು ನೀಶವಂತಳ ಮಗಳು ಒಳೆ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ಜೀಲವಂತರ ಮಗಳು ಶ್ರೀಲವಂತರ ಮಗಳು ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಅಕ್ಕನ್ ತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ಅಕ್ಕನ್ ತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ನನಗಿಂತ ಚೆಲುವರು ಬರ್ತಾರೋ ನನಗಿಂತ ಚೆಲುವರು ಬರ್ತಾರೋ ಅಕ್ಕನ ತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ಅಕ್ಕನ ತಂಗ್ಯರಾರು ಮಂದೆ ನನ್ನ ಕೂಡೆ ಏಳು ಮಂದೆ ನನ್ನಗಿಂತ ಜನವರು ಬರ್ತಾರೋ ನನ್ನಗಿಂತ ಚೆಲುವರು ಬರ್ತಾರ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಬಾಳೆಯ ಗಿಡಕ್ಕೆ ಬಾಳೆ ತೊಟ್ಟಲು ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳೆ ತೊಟ್ಟಲು ಕಟ್ಟೆ ಬಾಳವಂತಳು ಮಗಳು ಬಾಳವಂತಳು ಮಗಳು ಬಾಳೆಯ ಗಿಡಕ್ಕೆ ಬಾಳೆ ತೊಟ್ಟಲು ಕಟ್ಟೆ ಬಾಳೆಯ ಗಿಡಕ್ಕೆ ಬಾಳೆ ತೊಟ್ಟಲು ಕಟ್ಟೆ ಬಾಳವಂತರ ಮಗಳು ಬಾಳವಂತರ ಮಗಳು ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ಒಳೆ ಇನ್ನ ದಾಟಕ್ಕೆ ವಾಜರು ಮಗಳಲ್ಲ ನೀಶವಂತಳ ಮಗಳು ನೀಶವಂತಳ ಮಗಳು ಶವಂತರ ಮಗಳು ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಅಂಬೇಕರಣ್ಣ ನೀನೆ ನಮ್ಮಣ್ಣ ಒಳೆ ದಾಟಿಸೋ ನಮ್ಮಣ್ಣ ನಿಂಬೆಯ ಗಿಡಕ್ಕೆ ರೆಂಬೆ ತೊಟ್ಟಲು ಕಟ್ಟೆ ನಿಂಬೆಯ ಗಿಡಕ್ಕೆ ರೆಂಬೆ ತೊಟ್ಟಲು ಕಟ್ಟೆ ಶೀಲವಂತನು ಮಗಳು, ಶೀಲವಂತನು ಮಗಳು. ಎಂಬೆಯ ಗಿಡಕ್ಕೆ ನೆಂಬೆ ತೊಟಲ ಕಟ್ಟೆ, ನೆಂಬೆಯ ಗಿಡಕ್ಕೆ ನೆಂಬೆ ತೊಟಲ ಕಟ್ಟೆ, ಶೀಲವಂತರ ಮಗಳು, ಶೀಲವಂತರ ಮಗಳು. ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಮಾನೆಯ ಪದಗಳನ್ನು ಕೇಳುತ್ತಿರುವಿರಿ. ತಲೆಯ ಬಾಚಿ ಜಡೆಗಳ ಕೇವುವ ಮುಡಿಸಿರೆ, ತಲೆಯ ಬಾಚಿ ಜಡೆಗಳ ಕೇವುವ ಮುಡಿಸಿರೆ, ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟ ಮಾಡಿರೆ, ನಟವ ಮಾಡಿರೆ ಶೋಭನನ್ನಿರೆ, ನಟವ ಮಾಡಿರೆ ಶೋಭನನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಸಿರೆ. ತಲೆಯ ಬಾಚಿ ಜಡೆಗಳ ಕೇವುವ ಮುಡಿಸಿರೆ, ತಲೆಯ ಬಾಚಿ ಜಡೆಗಳ ಕೇವುವ ಮುಡಿಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಮಾಡಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ. ಮಕವ ತಳದು ಪೋಡ್ರಕ್ಕೆ ಬೊಟ್ಟು ಇಡಿರೆ, ಮಕವ ತಳದು ಪೋಡ್ರಕ್ಕೆ ಬೊಟ್ಟು ಇಡಿರೆ, ಕೋಮಲಂಗೆ ಸೀತ ದೇವಿಗೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಶರಣವನ ಸಿರೆ ಸೋಬಾನನ್ನಿರೆ, ಶರಣವನ ಸಿರೆ ಸೋಬಾನನ್ನಿರೆ, ಕೋಮಲಂಗೆ ಸೀತ ದೇವಿಗೆ ನರಣ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ. ಮಕವ ತಳದ ಬಾರುಡಕ್ಕೆ ಬೊಟ್ಟು ಇಡಿರೆ, ಮಕವ ತಳದ ಬಾರುಡಕ್ಕೆ ಬೊಟ್ಟು ಇಡಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣ ಹೊಂದಿಸಿರೆ. ಒಳ್ಳೆ ಒಳ್ಳೆ ಒಡವೆ ಗಾಡು ನೀವು ಹಾಕಿರೆ, ಒಳ್ಳೆ ಒಳ್ಳೆ ಒಡವೆ ಗಾಡು ಎಣ್ಣೆ ಹಾಕಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನಸಿರೆ, ಶರಣವನ ಸಿರೆ ಸೋಬಾನ ಎನ್ನಿರೆ, ಶರಣವನ ಸಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ. ಒಳ್ಳೆ ಒಡವಳಾಗಿರೆ, ಒಡವೆ ಹಾಕಿ ನೀವು ಎನ್ನ ತಾಟಗೆರೆಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ನಟವ ಮಾಡಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ನಟವ ಮಾಡಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ. ಒಳ್ಳೆ ಒಳ್ಳೆ ಪದಕಗಳು ಗಾದಿಗಾಕಿರೆ, ಒಳ್ಳೆ ಒಳ್ಳೆ ಪದಕಗಳು ಕೊಳ್ಳಿಗಾಕಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ, ಶರಣವನ ಸಿರೆ ಸೋಬಾನ ಎನ್ನಿರೆ, ಶರಣವನ ಸಿರೆ ಸೋಬಾನ ಎನ್ನಿರೆ, ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಒಳ್ಳೆ ಪದಕ ಗಾಳಿ ಮರಳಿಗಾಕಿರೆ ಪದಕ ಗಾಳ ಕಳ್ಳಿಗಾಕಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಶರಣ ವನಸಿರೆ ಸೋಬಾನ ಎನ್ನಿರೆ ಶರಣ ವನಸಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಒಳ್ಳೆ ಒಳ್ಳೆ ತಾಲಿಗಳು ಕೊಳ್ಳಿಗಾಕಿರೆ ಒಳ್ಳೆ ಒಳ್ಳೆ ತಾಲಿಗಳು ಕೊರಳಿಗಾಕಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಶರಣ ವನಸಿರೆ ಸೋಬಾನ ಹಣ್ಣಿರೆ ಶರಣ ವನಸಿರೆ ಸೋಬಾನ ವನ್ನಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತಾ ದೇವಿಗೆ ನಟವ ಮಾಡಿರೆ ಒಳ್ಳೆ ಒಳ್ಳೆ ತಾಳಿಗಳು ಕೊರಳಿಗಾಕಿರೆ ಒಳ್ಳೆ ಒಳ್ಳೆ ತಾಳಿಗಳು ಕೊರಳಿಗಾಕಿರೆ ಕೋಮಲಂಗೆ ಸೀತಾ ದೇವಿಗೆ ನಟವ ಮಾಡಿರೆ ಕೋಮಲಂಗೆ ಸೀತಾ ದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಒಳ್ಳೆ ಒಳ್ಳೆ ಶ್ರೀಗಳು ಕಣ್ಣಿಗಿಕ್ಕಿರೆ ಒಳ್ಳೆ ಒಳ್ಳೆ ಬಾಳೆಗಳು ಕೈಗೆ ಕಳಿಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಶರಣ ವನಸಿರೆ ಕೈ ಎತ್ತಿ ಮುಗಿಸಿರೆ ಶರಣ ವನಸಿರೆ ಶೋಭಾನ ಅನ್ನಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಬಳೆ ಬಾಳೆ ಕೈಗೆ ತೊಡಸಿರೆ ಬಳೆಯನ್ನ ಹಾಗೆ ಕೈಗೆ ತೊಡಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ಮಾಡಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ಮಾಡಿರೆ ಒಳ್ಳೆ ಉಂಗುರುಗಳ ಕೈಗೆ ಗುಡಿಸಿರೆ ಒಳ್ಳೆ ಒಳ್ಳೆ ಉಂಗುರುಗಳು ಕೈಗೆ ಗುಡಿಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ನಟವ ಮಾಡಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ ವನಸಿರೆ ಸೀತಾ ದೇವಿಗೆ ಶರಣ ಮಾಡಿರೆ ಕೋಮಲಂಗೆ ಸೀತಾ ದೇವಿಗೆ ಶರಣ